ನಮಸ್ಕಾರ, ಶುಭ ಸಂಜೆ. ಆಕಾಶವಾಣಿ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:20. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿಜಯ್ಕುಮಾರ್ ಗೋಗಿ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಕಟಣೆಗಳು, ನಂತರ ಕೇಳಿ ಸಂದರ್ಶನ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆ ಆಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಈ ವನ್ಯಜೀವಿ ಸಪ್ತಾಹದ ಒಂದು ಸಂದರ್ಭದಲ್ಲಿ ಈ ವನ್ಯಜೀವಿಗಳ ಅಳಿವು ಉಳಿವು ಮತ್ತು ಅವುಗಳ ಸಂರಕ್ಷಣೆ ಬಗ್ಗೆ ಒಂದು ಚಿಂತನ ಮಂಥನವನ್ನು ಮಾಡಲಿದ್ದೇವೆ. ಇವತ್ತು ಈ ವನ್ಯಜೀವಿಗಳ ಬಗ್ಗೆ ನಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಮುಖ್ಯ ವನ್ಯಜೀವಿ ಪರಿಪಾಲಕರು ಆದಂಥ ಶ್ರೀ ವಿಜಯ್ಕುಮಾರ್ ಗೋಗಿಯವರು. ನಮಸ್ಕಾರ ವಿಜಯ್ಕುಮಾರ್ ಗೋಗಿಯವರೇ. ಎಲ್ಲ ಶ್ರೋತೃಗಳಿಗೂ ಹಾಗೂ ತಮಗೆ ನಮಸ್ಕಾರ. ಈಗ ಪ್ರತಿ ವರ್ಷ ನಾವು ಅಕ್ಟೋಬರ್ ತಿಂಗಳ 1ನೇ ವಾರದಲ್ಲಿ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತೀವಿ. ಮುಖ್ಯವಾಗಿ ಅದು ಗಾಂಧಿ ಜಯಂತಿಯಂದೇ ಪ್ರಾರಂಭವಾಗುತ್ತೆ. ಈ ವನ್ಯಜೀವಿ ಸಪ್ತಾಹದ ಉದ್ದೇಶ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಗಾಂಧೀಜಿಯವರು ಕೂಡ ಸತ್ಯ ಸಹಬಾಳ್ವೆ ಮತ್ತು ಅಹಿಂಸೆಯ ಬಗ್ಗೆ ಪ್ರತಿಪಾದನೆ ಮಾಡಿದರು. ನಮ್ಮ ಎಲ್ಲ ಜೀವಿಗಳು ದೇವರು ಸೃಷ್ಟಿ ಮಾಡಿರೋದು, ಮನುಷ್ಯಾದಿಯಾಗಿ ಎಲ್ಲರೂ ಕೂಡ ಒಂದು ಸಹೋದರ ಸಹೋದರಿ ಭ್ರಾತೃತ್ವದಲ್ಲಿ ಬದುಕಬೇಕಾಗಿತ್ತು ಸಹಬಾಳ್ವೆಯೊಂದಿಗೆ. ಆದರೆ ಮನುಷ್ಯ ಎಲ್ಲೆಲ್ಲಿ ತನ್ನ ಆವಾಸ ಸ್ಥಾನವನ್ನು ನಿರ್ಮಿಸಿಕೊಂಡ ಅಲ್ಲಿ ಇತರ ಯಾವ ಪಶು ಪಕ್ಷಿಗಳಿಗೂ ಇರದ ಹಾಗೆ ಆ ವಾತಾವರಣವನ್ನು ಮಾರ್ಪಡಿಸ್ಕೊಂಡಿದ್ದಾನೆ. ಹಾಗೆ ಮಾರ್ಪಡಿಸ್ಕೊಂಡ ತಕ್ಷಣವೇ ಮನುಷ್ಯ ಸುಖದಿಂದ ಇದ್ದಾನಾ ಅಂತ ಹೇಳಿ ನೋಡಿದರೆ ಇಲ್ಲ. ಶುದ್ಧ ಗಾಳಿ ಇಲ್ಲ, ಶುದ್ಧ ನೀರಿಲ್ಲ. ಹಾಗಾಗಿ ವನ್ಯಜೀವಿಗಳ ಆವಾಸ ಸ್ಥಾನದಿಂದನೇ ಇವನು ಶುದ್ಧ ನೀರು ಪಡೆಯಬೇಕಾಗಿದೆ. ಇವತ್ತು ವನ್ಯಜೀವಿಗಳ ಆವಾಸ ಸ್ಥಾನದಿಂದನೇ ಶುದ್ಧ ಗಾಳಿ ಪಡಿಬೇಕಾಗಿದೆ. ಅಂದರೆ ಮನುಷ್ಯ ಮಾರ್ಪಡಿಸಿರುವ ವಾತಾವರಣದಲ್ಲಿ ಮನುಷ್ಯನಿಗೆ ಬೇಕಾಗುವ ಎಲ್ಲ ವಸ್ತುಗಳು ಸಿಗೋದಿಲ್ಲ. ಹಾಗಾಗಿ ಮನುಷ್ಯ ತನ್ನ ಉಳಿವಿಗಾಗಿ ತನಗೆ ಬೇಕಾಗುವಂತಹ ಔಷಧಿ ಇತ್ಯಾದಿಗಳನ್ನು ಸಂರಕ್ಷಿಸ್ಕೊಳ್ಳೋಕ್ಕಾಗಿ ಶುದ್ಧ ಗಾಳಿಯನ್ನು ಸಂರಕ್ಷಿಸಿಕೊಳ್ಳಿಕ್ಕಾಗಿ, ಶುದ್ಧ ನೀರನ್ನು ಪಡೆಯೋದಕ್ಕೋಸ್ಕರವಾಗಿ ವನ್ಯಜೀವಿಗಳನ್ನು ಉಳಿಸ್ಕೊಳ್ಳೋದು ಅನಿವಾರ್ಯ ಆಗಿದೆ. ಈ ಅನಿವಾರ್ಯತೆಯ ಬಗ್ಗೆ ಜನಗಳಿಗೆ ಒಂದು ಅರಿವಳಿಕೆಯನ್ನು ಕೊಟ್ಟು ವನ್ಯಜೀವಿಗಳು ಎಷ್ಟು ಮಹತ್ವದ್ದಾಗಿದ್ದಾವೆ, ಅವುಗಳಿಲ್ಲದೇ ಮನುಷ್ಯ ಸಾಧನೆ ಮಾಡಿದ್ದೆಲ್ಲ ಶೂನ್ಯ ಆಗ್ತದೆ, ವನ್ಯಜೀವಿಗಳನ್ನು ಉಳಿಸ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂತಹ ಒಂದು ಇದನ್ನೇ ಈ ವನ್ಯಜೀವಿ ಸಪ್ತಾಹ. ಮುಖ್ಯವಾಗಿ ಅರಣ್ಯ ಇಲಾಖೆ ಈ ಸಂದರ್ಭದಲ್ಲಿ ಯಾವ್ಯಾವ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳುತ್ತೆ ಅಂತೀರಿ? ಇದರಲ್ಲಿ ಅನೇಕ ಥರದ ಕಾರ್ಯಚಟುವಟಿಕೆಗಳನ್ನ ನಾವು ಹಮ್ಮಿಕೊಳ್ತೀವಿ. ಒಂದು, ಅಲ್ಲಲ್ಲಿ ಜಾಥಾಗಳನ್ನ ನಡೆಸ್ತೇವೆ, ಜಾಥಾ ಮುಖಾಂತರ ಜನರ ಗಮನ ಸೆಳಿತೇವೆ, ಅರಿವನ್ನು ಮೂಡಿಸಲಿಕ್ಕೆ ಜನರ ಗಮನ ಸೆಳೆದು ಆ ಸಂದರ್ಭದಲ್ಲಿ ಅವರಿಗೆಲ್ಲ ಏನೇನು ತಿಳುವಳಿಕೆ ಕೊಡಬೇಕು ಅದನ್ನು ತಿಳುವಳಿಕೆ ಕೊಡ್ತಕ್ಕಂಥದ್ದು. ಎರಡನೆಯದು, ಬೆಳೆಯ ಸಿರಿ ಮೊಳಕೆಯಲ್ಲಿಯೇ ನೋಡು ಅಂತ ಹೇಳಿದ ಹಾಗೆ, ಚಿಕ್ಕ ಮಕ್ಕಳಿರೋ ಹಾಗೆಯೇ ನಾವು ಈ ಮಹತ್ವವನ್ನು ತಿಳಿಸ್ಕೊಟ್ರೆ ಅವರು ಅದನ್ನು ಮೈಗೂಡಿಸ್ಕೊಳ್ತಾರೆ, ಮುಂದೆ ಪ್ರಬುದ್ಧ ನಾಗರಿಕರಾದಾಗ ವನ್ಯಜೀವಿಗಳ ಉಳಿವಿಗೆ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಹಂತದ ಮಕ್ಕಳಿಗೆ 5ನೇ ತರಗತಿಯಿಂದ ಪ್ರಾರಂಭಿಸಿಕೊಂಡು ಅವರಿಗೆ ಈ ಚಿತ್ರಕಲಾ ಸ್ಪರ್ಧೆ, ವನ್ಯಜೀವಿಗಳ ಮಹತ್ವದ ಬಗ್ಗೆ ಪ್ರಬಂಧ ಸ್ಪರ್ಧೆ, ಈ ಥರದ ಎಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಲ್ಲಿ ಇರತಕ್ಕಂಥ ಒಂದು ತಿಳುವಳಿಕೆ ಅದು ಯಾವ ಮಟ್ಟದ್ದಿದೆ ಅವ್ರಿಗೆ ಇನ್ನೆಷ್ಟು ತಿಳುವಳಿಕೆಯನ್ನು ಕೊಡ್ಬೋದು. ಅನೇಕ ಬಾರಿ ಮಕ್ಕಳು ಕೂಡ ಒಂದು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡುವಂಥ ರೀತಿಯಲ್ಲಿ ಚಿತ್ರಗಳನ್ನು ಬರೀತಾರೆ ಮತ್ತು ಪ್ರಬಂಧಗಳನ್ನು ಬರೀತಾರೆ. ಅಂಥ ಚಟುವಟಿಕೆಗಳನ್ನು ಮಾಡ್ತೇವೆ. ಸೈಕಲ್ ಜಾಥಾಗಳನ್ನು ರಾಜ್ಯದಾದ್ಯಂತ ಮಾಡ್ಕೊಳ್ತೀವಿ, ಬೀದಿ ನಾಟಕಗಳನ್ನು ಮಾಡ್ತೇವೆ. ಇವೆಲ್ಲ ಇನ್ನೂ ಅನೇಕ ಚಟುವಟಿಕೆಗಳನ್ನು ಮಾಡಿ ಜನರಿಗೆ ಇದ್ರ ಬಗ್ಗೆ, ಅಂದರೆ ಪಕ್ಷಿ ವೀಕ್ಷಣೆ ಅಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಮತ್ತು ಪಾತ್ರಗಿತ್ತಿ ವೀಕ್ಷಣೆ ಅಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಈ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ಮುಖ್ಯವಾದ ಪ್ರಶ್ನೆ, ಯಾವ ಜೀವಿಗಳನ್ನು ನಾವು ವನ್ಯಜೀವಿಗಳು ಅಂತ ಪರಿಗಣಿಸ್ತೀವಿ? ವನ್ಯಜೀವಿಗಳ ಪರಿಭಾಷೆಯನ್ನು ನಾವು ನೋಡಿದರೆ ಯಾವುದೇ ಒಂದು ಜೀವಿಯಾಗಿರ್ಬೋದು, ಪ್ರಾಣಿ, ಅದು ನೆಲದ ಮೇಲೆ ಇರತಕ್ಕಂಥದ್ದಾಗಿರ್ಬೋದು ಅಥವಾ ನೀರಿನಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಅದೆಲ್ಲವೂ ವನ್ಯಜೀವಿ. ಅದಲ್ಲದೇ ಒಂದು ವಾಸಸ್ಥಾನದ ಭಾಗವಾಗಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು ಕೂಡ ನಾವು ವನ್ಯಜೀವಿಗಳಂತನೇ ಪರಿಗಣಿಸಬೇಕು ಅಂತ ಹೇಳಿ, ವೈಲ್ಡ್ ಲೈಫ್ ಅನ್ನುವಂಥದ್ದು ಕೇವಲ ಪ್ರಾಣಿಗಳಿಗೆ ರೆಫರ್ ಮಾಡ್ತಕ್ಕಂಥದ್ದಲ್ಲ, ಸಸ್ಯಗಳಿಗೂ ಜೀವ ಇದೆಯಲ್ಲ, ಅವುಗಳಿಗೂ ಕೂಡ ಜೀವ ಇದೆ ಅನ್ನೋದಕ್ಕೆ ಆ ಜೀವಿಗಳನ್ನು ಕೂಡ ನಾವು ವನ್ಯಜೀವಿದ ಭಾಗ ಅಂತ ಹೇಳಿ ತಗೊಳ್ತೇವೆ. ಆದರೆ ಭಾರತ ದೇಶಕ್ಕೆ ಸಂಬಂಧಿಸಿದಂತೆ ಕಾನೂನು ರಕ್ಷಣೆ ಇರುವಂತಹ ಇದಕ್ಕೆ ನೋಡಿದಾಗ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಈ ಪಟ್ಟಿಗಳನ್ನು ಮಾಡಿದ್ದಾರೆ, ಶೆಡ್ಯೂಲ್ 1 ಅಂತ ಹೇಳಿ, ಶೆಡ್ಯೂಲ್ 1A, B, ಶೆಡ್ಯೂಲ್ 1, 2 ಈ ರೀತಿ ಅನೇಕ ಶೆಡ್ಯೂಲ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಹತ್ವದ ಅನುಸಾರವಾಗಿ ಶೆಡ್ಯೂಲ್ 1 ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಶೆಡ್ಯೂಲ್ 1 ತರ್ತಾರೆ. ಅದರ ನಂತರದ ಶೆಡ್ಯೂಲ್ಗಳಲ್ಲಿ ಸ್ವಲ್ಪ ಯಥೇಚ್ಛವಾಗಿರ್ತಕ್ಕಂಥ ಪ್ರಾಣಿಗಳು. 5ನೇ ಶೆಡ್ಯೂಲ್ಗೆ ಬಂದರೆ ಸ್ವಲ್ಪ ಅತಿ ಹೆಚ್ಚಾಗಿ ಉಪಟಳವನ್ನು ನೀಡಿರ್ತಕ್ಕಂಥ ಪ್ರಾಣಿಗಳನ್ನು ಅದರಲ್ಲಿ ತರ್ತಾರೆ, ಬಹುಶಃ ಕಾಗೆಗಳಾಗಬಹುದು, ಇಂಥವುಗಳನ್ನು ಶೆಡ್ಯೂಲ್ 5 ತರ್ತಾರೆ. ಹಾಗೆ ಶೆಡ್ಯೂಲ್ 6 ಮಹತ್ವದ ಎಲ್ಲ ಸಸ್ಯಗಳನ್ನು ತರ್ತಾರೆ. ಈ 6 ಶೆಡ್ಯೂಲ್ಗಳಲ್ಲಿ ಬರತಕ್ಕಂಥ ಎಲ್ಲ ಜೀವಿಗಳನ್ನು ಗುರುತಿಸಿದರೆ ಅವುಗಳನ್ನು ಕೂಡ ನಾವು ಕಾನೂನಾತ್ಮಕವಾಗಿ ವನ್ಯಜೀವಿಗಳಂತ ತಗೊಳ್ಬಹುದು. ಆದರೆ ಎಲ್ಲ ಜೀವಿಯಂತ ಇರತಕ್ಕಂಥ ಪ್ರಾಣಿ ಸಸ್ಯ ಎಲ್ಲವೂ ಕೂಡ ವನ್ಯಜೀವಿಯ ಭಾಗವಾಗಿ ಬರುತ್ತೆ. ಈಗ ಮುಖ್ಯವಾಗಿ ನಮ್ಮಲ್ಲಿರುವಂಥ ವನ್ಯಜೀವಿಗಳು ಯಾವ್ಯಾವು ಅಂತೀರಿ? ನಮ್ಮಲ್ಲಿ ಭಾರತ ಅತ್ಯಂತ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಹುಲಿಗಾಗಿ ಮತ್ತು ಏನು ಏಷ್ಯಾದ ಆನೆ ಅಂತ ಏನು ಹೇಳ್ತೇವೆ, ಆಮೇಲೆ ನಮ್ಮಲ್ಲಿ ಕಾಟಿ ಅಂತ ಹೇಳ್ತೀವಿ ಅಥವಾ ಇಂಡಿಯನ್ ಗೌರ್ ಅಂತ ಹೇಳ್ತಾರೆ, ಕಾಡ್ಕೋಣ ಕಾಡೆಮ್ಮೆ ಅಂತ ಹೇಳ್ತೀವಿ. ಇಂಥ ದೊಡ್ಡ ದೊಡ್ಡ ಮ್ಯಾಮಲ್ಗಳಿಂದಾಗಿ ಬಹಳ ಪ್ರಸಿದ್ಧವಾಗಿದೆ ಸಸ್ತನಿಗಳು. ಅದಲ್ಲದೇ ನಮ್ಮಲ್ಲಿ ಕೇವಲ ಇಡೀ ಪ್ರಪಂಚದಲ್ಲೇ ಏಷಿಯಾಟಿಕ್ ಲೈನ್ ಅಂತ ಏನು ಹೇಳ್ತೀವಿ, ಏಷ್ಯಾ ಖಂಡದ ಲೈನ್, ಅದು ನಮ್ಮ ಗೀರ್ ನ್ಯಾಷನಲ್ ಪಾರ್ಕ್ನಲ್ಲಿ ಮಾತ್ರ ಗುಜರಾತ್ನಲ್ಲಿ ಇದೆ. ಈ ರೀತಿ ಅತ್ಯಂತ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲದೇ ಸುಮಾರು ಒಂದು 1200 ಪಕ್ಷಿ ಪ್ರಭೇದಗಳಿದ್ದಾವೆ, ಚಿಟ್ಟೆ ಪ್ರಭೇದಗಳು ಅನೇಕ ಇದ್ದಾವೆ. ಎಲ್ಲ ರೀತಿಯ ವನ್ಯಜೀವಿಗಳಿಗೆ ಭಾರತ ಹೆಸರುವಾಸಿಯಾಗಿದೆ. ಅಂದರೆ ಈಗ ಮುಖ್ಯವಾಗಿ ನಾವು ನಮ್ಮ ಪರಿಸರದಲ್ಲಿ ನಾವು ವನ್ಯಜೀವಿಗಳನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅಂತೀರಿ? ವನ್ಯಜೀವಿಗಳು ಅಂತಕ್ಕಂಥದ್ದು ಮನುಷ್ಯನೊಬ್ಬನನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ನಾವು ವನ್ಯಜೀವಿಗಳಂತ ಹೇಳಿ ಗುರುತಿಸ್ತೇವೆ. ಮನುಷ್ಯನ ಬದುಕು ಇವೆಲ್ಲವುಗಳನ್ನು ಕಳ್ಕೊಂಡ್ರೆ ಸಿಮೆಂಟ್ ಕಾಂಕ್ರೀಟ್ ಮಧ್ಯದಲ್ಲಿ ಒಂದು ನೀರಸವಾದಂತಹ ಒಂದು ಬದುಕಾಗತ್ತೆ. ಅದಲ್ಲದೇನೆ ಇಲ್ಲಿವರೆಗೂ ಮನುಷ್ಯ ಪ್ರಕೃತಿಯಲ್ಲಿ ಕೆಲವೊಂದು ಮಟ್ಟದ ಮಾಡಿಫಿಕೇಶನ್ಸ್ ಮಾರ್ಪಾಡುಗಳನ್ನು ಮಾಡಿಕೊಂಡು ಆದರೆ ವನ್ಯಜೀವಿಗಳ ಇರುವಿಕೆಯಿಂದಾಗಿ ಅವನ ಬದುಕು ನೆಮ್ಮದಿಯಿಂದ ಇದೆ. ಮನುಷ್ಯ ಮುಂಚಿನಿಂದನೂ ತಾನು ಕಂಡುಕೊಂಡಿದ್ದೇನು, ಮೊದಲು ಆಹಾರ ಬೆಳೀಲಿಕ್ಕೆ ಶುರು ಮಾಡಿದ. ಒಂದು ಗೋಧಿಯನ್ನು ಬೆಳೆದ್ರೆ ಆದರೆ ಅವತ್ತು ತರಕಾರಿಗೋಸ್ಕರ ಅವನು ಕಾಡಿನ ಮೇಲೆ ಅವಲಂಬಿಸಿದ್ದ, ಅಥವಾ ಮಾಂಸಕ್ಕಾಗಿ ಕಾಡಿನ ಮೇಲೆ ಅವಲಂಬಿಸಿದ್ದ, ಗಡ್ಡೆ ಗೆಣಸುಗಳ ಮೇಲೆ ಕಾಡಿನ ಮೇಲೆ ಅವಲಂಬಿಸಿದ್ದ. ಇವತ್ತು ಕೂಡ ಮನುಷ್ಯನ ಅವಲಂಬನೆ ನಿಂತಿಲ್ಲ. ಇವತ್ತು ಅನೇಕ ತರದ ಕಾಯಿಲೆಗಳು ಬರ್ತವೆ. ಕಾಯಿಲೆಗಳು ಬಂದಾಗ ಮತ್ತೆ ನಾವು ಹೇಳ್ತೀವಿ ಇದಕ್ಕೆ ಉತ್ತರ ಆಯುರ್ವೇದದಲ್ಲಿ ಇರಬಹುದು, ಗಿಡಮೂಲಿಕೆಗಳನ್ನು ಹುಡುಕೊಂಡು ಹೋಗೋಣ. ಕೊರೋನಾ ಬಂದಾಗ ದೇಶೀಯ ಪದ್ಧತಿಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿಕೊಂಡ್ರೆ ಒಳ್ಳೇದಾಗ್ತಂತ. ಯಾವ ಕಾಲಕ್ಕೆ ಮನುಷ್ಯ ಮರಳಿ ಕಾಡಿಗೆ ಹೋಗಿ ತನಗಿರೋ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕಾಗ್ತದೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಇತ್ತೀಚೆಗೆ ಹವಾಮಾನ ಬದಲಾವಣೆ ಆಗ್ತಾ ಇದೆ. ಮನುಷ್ಯ ಇವತ್ತೇನು ಅವನು ಬೆಳೆದಿದ್ದಾನೆ ಬೆಳೆಗಳು, ಒಂದು ವೇಳೆ ಹವಾಮಾನ ವೈಪರೀತ್ಯದಿಂದ ಅವು ಕಾಳು ಕಟ್ಟದಂತ ಆದ್ರೆ, ಅವುಗಳ ಇಳುವರಿ ಕಡಿಮೆ ಆದ್ರೆ ಮತ್ತೆ ಹೊಸ ತಳಿಗಳನ್ನು ಅವನು ಹುಡುಕ್ಬೇಕಾಗ್ತದೆ, ಅಲ್ಲಿ ಮತ್ತೆ ಅವನು ಕಾಡಿಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಕಾಡಿನಲ್ಲಿ ಪರಿಹಾರ ಇದೆ, ನಿಸರ್ಗದಲ್ಲಿ ಪರಿಹಾರ ಇದೆ. ಆ ಕಾರಣಕ್ಕೆ ಈ ಎಲ್ಲ ನಿಸರ್ಗದ ವಸ್ತುಗಳನ್ನು ಅವನು ಜೀವಿಗಳನ್ನು ಉಳಿಸ್ಕೋಬೇಕಾಗ್ತದೆ. ಅದಕ್ಕಿಂತಲೂ ಹೆಚ್ಚುವಾಗಿ ಪ್ರಾಣವಾಯು ಅಂತ ಹೇಳ್ತೀವಿ, ಬೆಂಗಳೂರು ದೆಹಲಿ ಮತ್ತು ಇಂಥಲ್ಲೆಲ್ಲ ಕಲುಷಿತವಾದ ಪ್ರಾಣವಾಯು. ಹಾಗೆ ನೋಡಿದರೆ ಕಾಡಿನಲ್ಲಿ ಒಳ್ಳೆ ಶುದ್ಧ ಗಾಳಿ ಇರ್ತದೆ, ಶುದ್ಧ ಗಾಳಿಯ ಮೂಲ ಕೂಡ ಅದು ಆಗೋದ್ರಿಂದ. ಮತ್ತು ಇವತ್ತು ಕುಡಿಯೋ ನೀರು ಕಾಡಿನಲ್ಲಿರೋ ನೀರನ್ನು ನೇರಕ್ಕೆ ಕುಡಿಯಬಹುದು, ಆ ಮಟ್ಟದಲ್ಲಿ ಇರ್ತದೆ. ಪಟ್ಟಣದಿಂದ ಹೊರಗೆ ಹೋಗುವ ನೀರನ್ನು ನಾವು ಕುಡಿಲಿಕ್ಕೆ ಆಗಲ್ಲ, ತ್ಯಾಜ್ಯ ಆಗಿರ್ತದೆ. ಮನುಷ್ಯ ಮುಟ್ಟಿದ್ದೆಲ್ಲ ತ್ಯಾಜ್ಯ ಆಗಿ ಕನ್ವರ್ಟ್ ಆಗುವಾಗ ತ್ಯಾಜ್ಯ ಇಲ್ಲದ ಒಂದು ಭಾಗವನ್ನು ಕೂಡ ಮನುಷ್ಯ ಉಳಿಸ್ಕೊಂಡ್ರೆ ಅದು ಅವನಿಗೆ